ಪೂರ್ವದಿಂದಲೂ ಬಿಸಿಲು ಬೀಳ್ತದೆ, ಪಶ್ಚಿಮದಿಂದಲೂ ಬಿಸಿಲು ಬೀಳ್ತದೆ. ಮಳೆ ಬರುವಾಗ ಕೂಡ ಪಶ್ಚಿಮದಿಂದ ಜಾಸ್ತಿ ಮಳೆ ಬೀರ್ತದೆ, ಹಾಗಾಗಿ ಕೋಳಿಗಳಿಗೆ ಅದು ಸಹಕಾರ ಮಾಡುವುದಿಲ್ಲ. ಹಾಗಾಗಿ ಉತ್ತರ ದಕ್ಷಿಣಕ್ಕೆ ಬಿಲ್ಡಿಂಗ್ ಕಟ್ಟಬೇಕು. ಒಂದು ಕೋಳಿಗೆ 1.1 ಸ್ಕ್ವೇರ್ ಫೀಟ್ ಜಾಗ ಬೇಕು. ಸೊ 1,000 ಬಿಡುವುದು ಮರಿ ಕೊಡುದಿದ್ರೆ 1,100. ನಿಮ್ದು ಎಷ್ಟು ಕೋಳಿ ಮರಿ? ನಮ್ದು 3,000 ಕೋಳಿ ಉಂಟು. ಹೌದು. ಮತ್ತೆ 200 ಸ್ಕ್ವೇರ್ ಫೀಟ್ ಜಾಗ ನಮ್ಗೆ ಫೀಡ್ ಹಾಕ್ಲಿಕ್ಕೆ ಬೇಕು. ಅದರ ಒಳಗೆ ನಾವು ಹೊರಗೆ ನಾವು ಏನಾದರೂ ಶೆಡ್ ಮಾಡಿ ಫೀಡ್ ಹಾಕುದಂದ್ರೆ ಅದು ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ 3,000 ಕೋಳಿಗೆ ಫೀಡ್ ಹಾಕುದ್ರೆ ಒಂದು 1.25 ಗಂಟೆ ಬೇಕು. ಮತ್ತೆ ಹೊರಗಿನ ತರುವಾಗ ನಾವು ಮಳೆಗಾಲದಾದ್ರೆ ಅದು ಒದ್ದೆ ಆಗ್ತದೆ, ಒದ್ದೆ ಆದ ಕೂಡಲೇ ಅದು ಫೀಡ್ ಹಾಳಾಗ್ತದೆ. ಅದಕ್ಕೋಸ್ಕರ ಅದರ ಒಳಗೇನೆ ನಾವು ಫೀಡ್ ಹಾಕ್ಲಿಕ್ಕೆ ಒಂದು ಜಾಗ ಮಾಡಿದ್ರೆ ಅದು ತುಂಬಾ ಒಳ್ಳೆಯದು. ಈಗ ಒನ್ ಡೇ ಚಿಕ್ಕು ಅಂತ ಹೇಳ್ತಿಲ್ಲ, ಒನ್ ಡೇ ಓಲ್ಡ್ ಚಿಕ್ಕ, ಇದನ್ನ ನಿರ್ವಹಣೆ ಮಾಡುದು ಹೇಗೆ? ಅದಕ್ಕೆ ಬ್ರೂಡಿಂಗ್ ಮಾಡಬೇಕು. ಯಾಕಂತ ಹೇಳಿದ್ರೆ ಒನ್ ಡೇ ಚಿಕ್ ಅವರು ಮ್ಯಾಕ್ಸಿಮಮ್ ಅಂದ್ರೆ 18 ಒಳಗೆ ನಮ್ಮ ಶೆಡ್ಗೆ ತಂದು ಬಿಡ್ತಾರೆ ಅವರು. ಆ 18 ಅಲ್ಲಿ ಅದು ಬರುವಾಗ ನಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ 42 ಗ್ರಾಮ್ ಇರ್ತದೆ ಒಂದು ಚಿಕ್. ಹೌದು. ಅದನ್ನು ಬ್ರೂಡಿಂಗ್ ಮಾಡ್ಬೇಕು. ಬ್ರೂಡಿಂಗ್ ಅಂತ ಹೇಳಿದ್ರೆ ಹೆಚ್ಚಾಗಿ ನಮ್ಮ ತಲೆಯಲ್ಲಿ ಎಂತ ಇರ್ತದೆ, ಬ್ರೂಡಿಂಗ್ ಅಂದ್ರೆ ಅವುಗಳಿಗೆ ಬಿಸಿ ಕೊಡುವುದು ಮಾತ್ರ ಅಂತ ಇರ್ತದೆ. ಯಾಕಂದ್ರೆ ಮರಿ ತಾಯಿಯ ರೆಕ್ಕೆ ಒಳಗೆ ಇದ್ದು ಬಿಸಿ ತಕೊಂಡು ಶಾಖ ಕೊಟ್ಟು ದೊಡ್ಡದಾಗುವುದು. ನಾವು ಇದಕ್ಕೆ ಆರ್ಟಿಫಿಷಿಯಲ್ ಆಗಿ ಬ್ರೂಡಿಂಗ್ ಮಾಡ್ತೇವೆ ಅಂದ್ರೆ ಒಂದು ಲೈಟ್ ಹಾಕಿ ಅಥವಾ ನಾನೆಂತ ಮಾಡ್ತೇನೆ ಅಂತ ಹೇಳಿದ್ರೆ ಕಬ್ಬಿಣದ ಡ್ರಮ್ ತಂದು ಅದಕ್ಕೆ ಕಟ್ಟಿಗೆ ಗೆರಟಿಗೆ ಮತ್ತೆ ತೆಂಗಿನ ಸಿಪ್ಪೆ ಎಲ್ಲ ಹಾಕಿ ಬಿಸಿ ಮಾಡಿ ಅದರಲ್ಲಿ ಬ್ರೂಡಿಂಗ್ ಮಾಡ್ತೇನೆ. ಬ್ರೂಡಿಂಗ್ ಅಲ್ಲಿ ಬರೀ ಬಿಸಿ ಮಾತ್ರ ಕೊಟ್ರೆ ಏನು ಸಾಲದು. ಅವುಗಳಿಗೆ ಬೇಕಾದಷ್ಟು ನೀರು ಕುಡಿಬೇಕು, ಫೀಡ್ ತಿನ್ಬೇಕು, ಅವುಗಳು ಓಡುವಂತೆ ನಾವು ನೋಡ್ಕೊಳ್ಬೇಕು. ಫಸ್ಟಿನ 3 ಅವುಗಳು ಕೂತ್ಕೊಳ್ಳೇಬಾರದು, ಅವುಗಳ ಜಾಸ್ತಿ ಓಡಾಟ ಮಾಡಬೇಕು, ಜಾಸ್ತಿ ತಿನ್ಬೇಕು. 100 ಫೀಡ್ ತಿನ್ನುವಾಗ 200 ನೀರು ಕುಡಿಬೇಕು. ಹಾಗಾದ್ರೆ ಮಾತ್ರ ಅದು ಗ್ರೋತ್ ಬರ್ತದೆ. ಅಂದ್ರೆ ಫಸ್ಟಿಗೆ ಅವರು 40 ಇದ್ದದ್ದು ಚಿಕ್ಕ ಒಂದು ವಾರದಲ್ಲಿ 185-200 ಬರಬೇಕು. ಅವಾಗ ಮಾತ್ರ ಅದು ಗ್ರೋತ್ ಬರ್ತದೆ. ತಿನ್ನುವುದು ನೀರು ಕುಡಿಯುವುದು ಅಷ್ಟೇ ಕೆಲಸ? ನೀರು ಕುಡಿಯುವುದು ತಿನ್ನುವುದು ಅಷ್ಟೇ, ಬೇರೆ ಕೆಲಸ ಇಲ್ಲ. ಆದ್ರೆ ನಾವು ಫೀಡ್ ಕೂಡ ಫಸ್ಟಿನ 8 ಎಷ್ಟು ಹತ್ತಿರ ನಾವು ಫೀಡರ್ ಇಟ್ಟು ಫೀಡ್ ಕೊಡ್ತೇವೆ ಅಷ್ಟು ಅವುಗಳಿಗೆ ಗ್ರೋತ್ ಜಾಸ್ತಿ ಬರ್ತದೆ. ಹೌದು. ಈ ಸ್ಟಾರ್ಟರ್ ನ ಬಗ್ಗೆ ಹೇಳಿ, ಅವುಗಳ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಥವಾ 24 ಗಂಟೆಯೂ ಕೂಡ ತಿನ್ನುವ ವ್ಯವಸ್ಥೆ ಮಾಡಬೇಕು? ವ್ಯವಸ್ಥೆ ಮಾಡಬೇಕು. ಫಸ್ಟ್ಗೆ ನಾವು ಬಂದ ಕೂಡಲೇ ಅವುಗಳಿಗೆ ಏನು ಗೊತ್ತಿರುವುದಿಲ್ಲ, ಅವ್ರ ತಾಯಿ ಮೊಟ್ಟೆಯಿಂದ ಬಂದವುಗಳು ಬಾಕ್ಸ್ ಅಲ್ಲಿ ತುಂಬಿಸ್ತಾರೆ, ನಮ್ಮ ಶೆಡ್ಗೆ ತಂದು ಹಾಕ್ತಾರೆ, ಅವುಗಳಿಗೆ ಏನು ಗೊತ್ತಿರುವುದಿಲ್ಲ. ಆದ್ರೂ ಕೂಡ ನಾವಿಂದ ಪೇಪರ್ ನಲ್ಲೆಲ್ಲ ಹಾಕಿ ಫೀಡ್ ಕೆಳಗಡೆ ಇಟ್ಟು ಅವುಗಳ ಸ್ಮೆಲ್ಲಿಗೆ ಅವುಗಳು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಮತ್ತೆ ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅವಾಗ ನಾವು ಎಂತ ಮಾಡ್ಬೇಕು, ಅವುಗಳ ಒಟ್ಟಿಗೆನೇ ಇರ್ಬೇಕು. 3 ಅವುಗಳ ಒಟ್ಟಿಗೆನೇ ಇರ್ಬೇಕು. ನಾವು ಓಡುವಾಗ ನಮ್ಮ ಹಿಂದುಗಡೆ ಬರ್ತವೆ, ಅವುಗಳ ತಿನ್ನಿಸ್ಬೇಕು, ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ಬೇಕು. ತುಂಬಾ ಒಂದೇ ಸಲ ಹಾಕಿ ನಾವು ಎಲ್ಲಾದರೂ ಹೊರಟು ಹೋದ್ರೆ ಅವುಗಳು ತಿನ್ನುದಿಲ್ಲ, ಒಂದು ಕಡೆ ಬಿದ್ದುಕೊಂಡಿರ್ತವೆ. ನಾವು ಅವುಗಳ ಒಳಗೆ ಹೋಗಿ ಆಚೆ ತಿರುಗಾಡ್ತಾ ಇದ್ರೆ ಅವುಗಳು ನಮ್ಮ ಒಟ್ಟಿಗೆನೆ ಬಂದು ಬಂದು ತಿಂತ ಅವುಗಳಿಗೆ ಮತ್ತೆ ತಿನ್ನುದೇ ಒಂದು ಆಸಕ್ತಿ ಬರ್ತದೆ ತಿನ್ನುವುದೇ. ಹೌದು. ಈಗ ಫೀಡ್ ಅನ್ನು ಕೊಡುವಂತ ಒಂದು ಟ್ರೇ ಕೂಡ ಇಡ್ತಾರೆ, ಸಾಮಾನ್ಯವಾಗಿ 2 ಸ್ಟೇಜ್ ನಲ್ಲಿ ಕೊಡುವಂತಹದ್ದು. ಇದರ ಬಗ್ಗೆ ಹೇಳಿ, ಇದರಲ್ಲಿ ಹೇಗೆ, ಎಷ್ಟು ದಿವಸಕ್ಕೊಂದ್ಸರಿ ಇದು, ಎಷ್ಟು ಗಂಟೆಗೆ ಒಂದ್ಸರಿ ನೀವು ಫೀಡ್ ಅನ್ನು ಕೊಡಬೇಕು? ಫೀಡ್ ದಿವಸಕ್ಕೆ 2 ನಾವು ಹಾಕ್ತೇವೆ. ಆದರೂ ಕೂಡ ಆ ಫೀಡರ್ ಅನ್ನು ನಾವು ದಿನಕ್ಕೆ ಕಡಿಮೆ ಅಂದ್ರೆ 5 ಹೋಗಿ ಹಂದಾಡಿಸಬೇಕು. ಯಾಕಂತ ಹೇಳಿದ್ರೆ ನಾವು ಒಂದ್ಸಲ ಫೀಡ್ ಪ್ರತಿ ಸಲ 5 ಫೀಡ್ ಹಾಕುದಂದ್ರೆ ಅದು ಕಷ್ಟದ ಕೆಲಸ. ನಾವು ಒಂದ್ಸಲ ಫೀಡ್ ಒಂದು 1/2 ಟ್ರೇ ಅಷ್ಟು ಹಾಕಿ ಅದನ್ನು ಹಂದಾಡಿಸಿದ್ರೆ ಅವುಗಳು ಏನ್ ಎಣಿಸ್ತದೆ, ಏನೋ ಒಂದು ಹೊಸ ತಂದು ಹಾಕಿದ್ರು ಇವರು ಅಂತ ಹೇಳಿ ಎಣಿಸಿ ತುಂಬಾ ತಿಂತವೆ. ಎಷ್ಟು ನಮ್ಗೆ ಇಂಟೆನ್ಷನ್ ಅವುಗಳು ಬೆಳಿಬೇಕು, ಜಾಸ್ತಿ ಬೆಳಿಬೇಕು. ಹಾಗೆ ಅವುಗಳು ಸ್ವಲ್ಪ ಸ್ವಲ್ಪ ಫೀಡ್ ನಾವು ಅಂದಾಡಿಸ್ತಾ ಹೋದ್ರೆ, ಆ ಟ್ರೇನ್ ಅಂದಾಡಿಸ್ತಾ ಹೋದ್ರೆ ಅವುಗಳು ರಾಶಿ ಬಂದು ತಿಂದು ದೊಡ್ಡದಾಗ್ತದೆ. ಹೌದು. ನೀರನ್ನು ಕುಡಿಯುವುದಕ್ಕೂ ಕೂಡ 24 ಗಂಟೆ ಕೂಡ ನೀರಿನ ವ್ಯವಸ್ಥೆ ಬೇಕು. ಹೌದು. ನೀರನ್ನು ಕುಡಿಲಿಕ್ಕೆ ಅಂದ್ರೆ ಕೆಲವು ಕ್ಲೈಮೇಟ್ ಅಲ್ಲಿ ಅವುಗಳು ನೀರು ಅಷ್ಟು ಕುಡಿದ, ಈಗ ಚಳಿಗ ತುಂಬಾ ಚಳಿ ಇದ್ರೆ ನೀರು ಕುಡಿಯುದಿಲ್ಲ, ಮತ್ತೆ ತುಂಬಾ ಮಳೆ ಇರುವಾಗ ನೀರು ಕುಡಿಯುದಿಲ್ಲ. ಆ ಟೈಮಿನಲ್ಲಿ ನಾವು ಒಂದೇ ಅವುಗಳಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅಥವಾ ಸ್ವಲ್ಪ ಬೆಲ್ಲ ನೀರು ಕೊಟ್ರೆ ಅದು ಕುಡಿಯುವಾಗ ಸ್ವಲ್ಪ ಸಿಹಿ ಇರ್ತಲ್ಲ, ತುಂಬಾ ನೀರು ಕುಡಿತವೆ. ಅಂತೂ ನೀರು ಕುಡಿಯಲೇಬೇಕು. ನೀರು ಕುಡಿಯದಿದ್ರೆ ತುಂಬಾ ನಮ್ಮ ಕಾಯಿಲೆಗಳು ಬರ್ತವೆ ಅವುಗಳಿಗೆ. ಸ್ಪೆಷಲಿ ಆಗಿ ಗೌಟ್ ಅಂತ ಒಂದು ಕಾಯಿಲೆ ಉಂಟು, ಅದು ಬಂದೇ ಬರ್ತದೆ ನೀರು ಕುಡಿಯದಿದ್ರೆ. ಈಗ ಬೇಸಿಗೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಏನು ವಿಶೇಷ ನಿರ್ವಹಣೆ ಕ್ರಮವನ್ನು ಅನುಸರಿಸಬೇಕು? ಬೇಸಿಗೆಯಲ್ಲಿ ಬ್ರೂಡಿಂಗ್ ಟೈಮ್ ಅಲ್ಲಿ ತುಂಬಾ ಸೆಕೆ ಬಿಸಿ ಕೊಡ್ಬೇಕಂತ ಏನಿಲ್ಲ ಶಾಖ. ಮಳೆಗಾಲದಲ್ಲಿ ತುಂಬಾ ಶಾಖ ಕೊಡಬೇಕು. ಮತ್ತೆ ನಾವು ಅದಕ್ಕೆ ಎಂತ ಮಾಡ್ತೀವಿ, ನಾನು ಹೇಳಿದ್ದೀನಿ ನಿಮಗೆ ಫಸ್ಟ್ಗೆ, ಗಾಳಿ ಮತ್ತು ಬೆಳಕು ತುಂಬಾ ಬೇಕು. ಫಸ್ಟ್ನ 8 ಅವುಗಳಿಗೆ ಬೆಳಕು ಬೇಡ, ಗಾಳಿ ಜಾಸ್ತಿ ಬೇಕಂತ ಇಲ್ಲ, ಕತ್ತಲೆ ಬೇಕು. ಕತ್ತಲೆ ಅಂದ್ರೆ ಅವುಗಳು ತಿನ್ಲಿಕ್ಕೆ ನಾವು ಬೆಳಕು ಹಾಕ್ತೇವೆ. ಅದಕ್ಕೆ ಹೀಟ್ ಬೇಕು, ಶಾಖ ಫಸ್ಟ್ನ 8. ಮತ್ತೆ ಅವಾಗ ನಾವು ತರ್ಪಲ್ ಎಲ್ಲ ಕಟ್ಟಿ ಅದನ್ನು ಬಂದೋಬಸ್ತಾಗಿ ಒಂದು ರೂಮ್ ನಾಗೆ ಮಾಡಿ ಅದರಲ್ಲಿ ಟೆಂಪರೇಚರ್ ಅನ್ನು 33-36 ಡಿಗ್ರಿ ಸೆಲ್ಸಿಯಸ್ ವರೆಗೆ ಅದನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಅವುಗಳಿಗೆ 10 ನಂತರ ಅರ್ಧ ಬೆಳಕು ಅರ್ಧ ಕತ್ತಲೆ, 15 ನಂತರ ಅವುಗಳಿಗೆ ಪೂರ್ತಿ ಬೆಳಕು, ರಾತ್ರಿ ಕೂಡ ಬೆಳಕು, ಹಗಲಿಗೆ ಕೂಡ ಬೇಕು, ರಾತ್ರಿ ಕೂಡ ನಾವು ಕರೆಂಟ್ ಎಲ್ಲ ಲೈಟ್ ಎಲ್ಲ ಹಾಕಿ ಒಂದು ಮದುವೆ ಮಂಟಪದಲ್ಲಿ ಹೇಗೆ ಲೈಟಿಂಗ್ ಎಲ್ಲ ಇರುತ್ತೆ ಆ ರೀತಿ ಲೈಟಿಂಗ್ ಎಲ್ಲ ಇದ್ರೆ ಮಾತ್ರ ಅವುಗಳು ತುಂಬಾ ತಿಂತವೆ. ಅಲ್ಲಿ ಅಲ್ಲಿ ಕತ್ತಲ ಇದ್ರೆ ಅವುಗಳು ಒಂದ್ ಕಡೆ ಹೋಗಿ ಕುತ್ಕೊಳ್ತವೆ, ಅವಾಗ ಗ್ರೋತ್ ಬರ್ತವೆ. ಕೆಲವು ಮರಿಗಳು ದೊಡ್ಡದಾಗ್ತವೆ, ಕೆಲವು ಮರಿಗಳು ಸಣ್ಣದು ಬರ್ತವೆ. ಹೌದು, ರಾತ್ರಿ 24 ಗಂಟೆಗೂ ಕೂಡ ತಿಂತಾನೆ ಇರ್ತವೆ, ತಿಂತಾನೆ ಇರ್ತವೆ. ಅವುಗಳಿಗೆ ಫೀಡರ್ ಅಲ್ಲಿ ಫೀಡ್ ಕಡಿಮೆ ಆಗ್ಲಿಕ್ಕೆ ಬಿಡ್ಲೇಬಾರದು, ಹಾಕ್ತಾ ಇರ್ಬೇಕು. ಅದಕ್ಕೆ ಹಂದಡಿಸ್ತಾ ಇರ್ಬೇಕು, ರಾತ್ರಿ ಹಂದಡಿಸಬೇಕಂತ ಇಲ್ಲ, ಆದ್ರೂ ಕೂಡ ಹಗಲಿಗೆ ನಾವು 4-5 ಸಲ ಹೋಗಿ ಹಂದಡಿಸಿದ್ರೆ ತುಂಬಾ ಒಳ್ಳೆ ಮಾಡಿ ತಿಂತವೆ, ಒಳ್ಳೆ ಗ್ರೋತ್ ಬರ್ತದೆ. ಹೌದು, ಇವುಗಳ ಒಂದು ಈ ವ್ಯಾಕ್ಸಿನೇಷನ್ ಅಥವಾ ಒಂದು ಲಸಿಕೆಯನ್ನು ಕೊಡುವಂತಹದ್ದು, ಇದ್ರ ಬಗ್ಗೆ ಹೇಳಿ, ಏನೇನು ಮದ್ದನ್ನು ಕೊಡಬೇಕಾಗ್ತದೆ? ಅದಕ್ಕೆ ಫಸ್ಟ್ಗೆ ಬಂದ ಕೂಡಲೇ 5 ದಿವಸದ್ದು ಆಂಟಿಬಯೋಟಿಕ್ ಕೊಡ್ತಾರೆ, ಆಕ್ಚುಲಿ ಅದು ಸಿಪ್ರೋಫ್ಲಾಕ್ಸಿನ್ ಟ್ಯಾಬ್ಲೆಟ್ ಅಂತ, 5 ದಿವಸ ಮಾತ್ರ. ಆಮೇಲೆ 6ನೇ ದಿವಸಕ್ಕೆ ಲಸೋಟಾ ಅಂತ ಒಂದು ವ್ಯಾಕ್ಸಿನೇಷನ್ ಬರ್ತದೆ, ಅದು ವ್ಯಾಕ್ಸಿನ್ ಕೊಡ್ಲಿಕ್ಕೆ ತುಂಬಾ ಸುಲಭ. ಅದು ನೀರಿನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಹಾಲಿನ ಹುಡಿ ಹಾಕಬೇಕು, ಯಾಕೆಂದ್ರೆ ನೀರಿನಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ. ನಾವು ಮೊದಲು ನೀರಿನಲ್ಲಿ ಹಾಲಿನ ಹುಡಿ ಹಾಕಬೇಕು, ಒಂದು 50 ಗ್ರಾಮ್ ಹಾಲಿನ ಹುಡಿ ಹಾಕಿದ್ರೆ ಅದು ಬ್ಯಾಕ್ಟೀರಿಯಾ ಏನು ಆಗ್ತದೆ ಎಲ್ಲ ಹಾಲಿನ ಹುಡಿಯನ್ನು ತಿಂದು ಸುಮ್ಮನೆ ಮಲಗೊಳ್ತದೆ. ಆಮೇಲೆ ನಾವು ಅದಕ್ಕೆ ವ್ಯಾಕ್ಸಿನ್ ಹಾಕ್ತೇವೆ, ವ್ಯಾಕ್ಸಿನ್ ಹಾಕಿ ಕೋಳಿಗಳಿಗೆ ಕೊಡ್ತೇವೆ. ಅವಾಗ ಅದು ವ್ಯಾಕ್ಸಿನ್ ಅದು ಏನುಂಟು ಅದು ಎಲ್ಲ ಕೋಳಿ ಹೊಟ್ಟೆಗಳಿಗೆ ಹೋಗ್ತದೆ, ಬ್ಯಾಕ್ಟೀರಿಯಾಗಳು ಹಾಲಿನ ಹುಡಿ ತಿಂದು ಸುಮ್ಮನೆ ಇರ್ತವೆ. ಅದರಲ್ಲಿ ಅದು ಬಿಟ್ಟು ಬೇರೆ ಏನು ಕೊಡ್ಬೇಕಾಗ್ತದೆ? ಬೇರೆ ಏನು ವ್ಯಾಕ್ಸಿನ್ ಕೊಡ್ಬೇಕಂತ ಏನಿಲ್ಲ. ಇನ್ ಕೇಸ್ ಎಲ್ಲಿಯಾದ್ರೂ ಡಿಸೀಸ್ ಎಲ್ಲ ಬಂದ್ರೆ ನಾವು ಆಂಟಿಬಯೋಟಿಕ್ ಎಲ್ಲ ಕೊಡುದಿಲ್ಲ. ಅದಕ್ಕೆ ಬದಲಿಗಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಯಲ್ಲಿ ತುಂಬೆ ಅಂತ ಒಂದು ಸಿಗ್ತದೆ, ಅದನ್ನು 1 ಕೆಜಿ 1.5 ಕೆಜಿ ಅಷ್ಟು ತುಂಬೆಯನ್ನು ಕಡ್ದು ತಂದು ಒಳ್ಳೆ ಮಾಡಿ ತೊಳೆದು ಗ್ರೈಂಡ್ ಮಾಡಿ ಸೋಸಿ ಅದಕ್ಕೆ 1 ಕೆಜಿ ಅಷ್ಟು ಬೆಲ್ಲ ಕೊಟ್ಟು ಹಾಕಿ ಅದನ್ನು ಕೊಡ್ತೇವೆ. ಅದರಲ್ಲಿ ಸಾಧಾರಣ ಶೀತದ ಟೈಪ್ ಅಲ್ಲಿ ಏನಾದ್ರೂ ಅವುಗಳು ಡಿಸೀಸ್ ಬಂದ್ರೆ ಅದು ಅಲ್ಲೇ ಗುಣವಾಗ್ತದೆ. ಹೌದು, ಮತ್ತು ಬೆಲ್ಲ ಬೆಲ್ಲ ಹೌದು, ಅದನ್ನು ಸೋಸಿ ಕೊಡ್ಬೇಕು. ಇನ್ ಕೇಸ್ ಕೆಲವು ಸಲ ಗೌಟ್ ಅಂತ ಕೂಡ ಬರ್ತದೆ, ಅದಕ್ಕೆ ನಾವು ಹುರುಳಿ ನೀರು ಕೊಡ್ಬೇಕು. ಹುರುಳಿಯನ್ನು ಮುಂಚಿನ ದಿವಸ 1000ಕ್ಕೆ 1 ಕೆಜಿ ಹುರುಳಿ ಅದನ್ನು ತಂದು ಮುಂಚಿನ ದಿವಸ ನೀರಿನಲ್ಲಿ ಹಾಕಿ ನೆನೆಸಿಡ್ಬೇಕು, ಮರುದಿವಸ ಸರಿ ಬೇಯಿಸಬೇಕು, ಅವಾಗ ಅದರದ್ದು ಒಳ್ಳೆ ನೀರು ಬಿಡ್ತದೆ. ಅದಕ್ಕೆ ಕೂಡ ಸ್ವಲ್ಪ ಬೆಲ್ಲ ಹಾಕಿ ನೀರನ್ನು ಕೊಡಿ, 3 ದಿವಸ ಕೊಟ್ಟರೆ ಆ ಗೌಟ್ ಅಂತ ಬರುವಂತ ಎಲ್ಲ ಡಿಸೀಸ್ ಅದು ಶಮನ ಆಗ್ತದೆ. ಬೇರೆ ಏನೇನು ರೋಗಗಳು ಬರ್ತವೆ? ಹೆಚ್ಚಾಗಿ ಬರುವಂತದ್ದು ಗೌಟ್ ಮಾತ್ರ. ಹೌದು, ಹೇಗಿರ್ತದೆ ಗೌಟ್ ಅಂತ ಹೇಳಿದ್ರೆ? ಯೂರಿಕ್ ಆಸಿಡ್, ಯಾಕಂದ್ರೆ ಪಕ್ಷಿಗಳಿಗೆ ಮನುಷ್ಯನ ಹಾಗೆ ಪ್ರಾಣಿಗಳ ಹಾಗೆ ಲಿಕ್ವಿಡ್ ಹೋಗುದಿಲ್ಲ, ಅವುಗಳು ಹಿಕ್ಕೆ ಒಟ್ಟಿಗೆನೆ ಹೋಗುದು. ಅದು ಅವುಗಳು ಸರಿಯಾಗಿ, ನಾನು ಹೇಳಿದಲ್ಲ ನಿಮ್ಗೆ ಫಸ್ಟ್ಗೆ, ಅವಳು 100 ಗ್ರಾಮ್ ಫೀಡ್ ತಿನ್ನುವಾಗ 200 ಲೀಟರ್ 200 ml ನೀರು ಕುಡಿಬೇಕು. ನೀರು ಕುಡಿಯದಿದ್ರೆ ಇದು ಗೌಟ್ ಅನ್ನೋ ಒಂದು ಕಾಯಿಲೆ ಬಂದೇ ಬರ್ತದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ, ಅವುಗಳಿಗೆ ಫಸ್ಟ್ಗೆ 8 ದಿವಸ ತನಕ ಸ್ವಲ್ಪ ಬೆಲ್ಲನ ಸಕ್ಕರೆನ ಕೊಟ್ಟು ಸಿಹಿಯಾಗಿ ಸಿಹಿ ಸಿಹಿ ಮಾಡಿ ಅದು 8-15 ದಿವಸದೊಳಗೆ ಬರುವಂತಹ ರೋಗ ಇದೆ. ಹೌದು, ಆ 8 ದಿವಸದಲ್ಲಿ ಅವುಗಳು ಸರಿ ನೀರು ಕುಡಿದಂದ್ರೆ ಮತ್ತೇನು ಅಷ್ಟು ಕಾಯಿಲೆ ಗೌಟ್ ಬರುದಿಲ್ಲ. ಯೂರಿಕ್ ಆಸಿಡ್ ಅಲ್ಲಿ ಒಟ್ಟಾಗಿ ಅವುಗಳಿಗೆ ಮತ್ತೆ ತಿನ್ನಲಿಕ್ಕೂ ಆಗದ ಗಂಟು ನೋವು, ಹಾರ್ಟ್ ಅಲ್ಲಿ, ಗೀಜರ್ಡ್ ಅಲ್ಲಿ ಎಲ್ಲ ಅದು ಯೂರಿಕ್ ಆಸಿಡ್ ವೈಟ್ ಆಗಿ ಅದು ಅಲ್ಲಿ ಸ್ಟಾಕ್ ಆಗ್ತದೆ. ಅವಾಗ ಅವುಗಳಿಗೆ ಮತ್ತೆ ತಿನ್ಲಿಕ್ಕೆ ಆಗುದಿಲ್ಲ, ಓಡ್ಲಿಕ್ಕೆ ಆಗುದಿಲ್ಲ, ಮುದ್ದೆ ಗಟ್ಟಿ ಕೂತ್ಕೊಂಡು ಸಾಯ್ತವೆ. ಕೋಳಿಗಳಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಅಂತ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಬರ್ತದೆ. ಅದು ಹೆಚ್ಚಾಗಿ ಅವುಗಳು ನೀರು ಕುಡಿಯದೆ ಒಂದು ಕಡೆ ಇರ್ತವೆ, ನಾವು ಹೋಗಿ ಫೀಡ್ ಹಾಕ್ತೇವೆ, ಚಟುವಟಿಕೆ ಇರುದಿಲ್ಲ, ಫೀಡ್ ಹಾಕ್ತೇವೆ. ಬೇರೆ ಎಲ್ಲ ಕೋಳಿಗಳು ಓಡಿ ಹೋಗಿ ತಿನ್ನುವಾಗ ಇವುಗಳು ಹೋಗಿ ತಿಂತವೆ, ಗಂಟಲಲ್ಲಿ ಪಸೆ ಇರುದಿಲ್ಲ, ಸಿಕ್ಕಿ ಹಾಕೊಳ್ತದೆ, ಹಾರ್ಟ್ ಫೇಲ್ ಆಗ್ತದೆ. ಹೌದು, ಸ್ವಚ್ಛತೆ ಅಂದ್ರೆ ಈಗ ಸಾಮಾನ್ಯವಾಗಿ ಇದರಲ್ಲಿ ಈ ಹಿಕ್ಕೆಯನ್ನ ಸ್ವಚ್ಛ ಮಾಡುವಂತಹದ್ದಿರಬಹುದು ಅಥವಾ ಹೊಸ ಒಂದು ಬೆಡ್ಡಿಂಗ್ ಮೆಟೀರಿಯಲ್ ಹಾಕುವಂತದ್ದಿರಬಹುದು, ಇದ್ರ ಬಗ್ಗೆ ಹೇಳಿ. ಹೆಚ್ಚಾಗಿ ನಾವು ಅದಕ್ಕೆ ಶಡ್ ಯಾವಾಗಲೂ ಚಂಡಿ ಚಂಡಿ ಆಗಿರ್ಬಾರ್ದು, ಅದು ಇದ್ದ ಕೂಡಲೇ ಏನಾಗ್ತದೆ ಅಲ್ಲಿ ಅಮೋನಿಯಂ ಉತ್ಪತ್ತಿ ಆಗ್ತದೆ. ಆ ಅಮೋನಿಯಂ ಉತ್ಪತ್ತಿ ಆದ ಕೂಡಲೇ ಅಲ್ಲಿ ಹೀಟ್ ಜಾಸ್ತಿ ಆಗ್ತದೆ, ಬಿಸಿ ಜಾಸ್ತಿ ಆಗ್ತದೆ. ಅದು ಬಿಸಿಯಿಂದ ಅದು ಏನಾಗ್ತದೆ ನಮ್ಗೆ ಪರಿಸರಕ್ಕೆ ಕೂಡ ಒಳ್ಳೇದಲ್ಲ, ಅದು ಕೆಟ್ಟ ವಾಸನೆ ಬರ್ತದೆ, ಅವುಗಳಿಗೆ ಕೂಡ ಒಳ್ಳೇದಲ್ಲ, ಅದನ್ನೇ ಅವುಗಳು ಸ್ಮೆಲ್ ಮಾಡುದು ಅಲ್ಲೇ ಕೂತ್ಕೊಳ್ಳೋದಲ್ಲ. ಅದಕ್ಕೋಸ್ಕರ ಏನಾದ್ರು ಎಲ್ಲಿಯಾದ್ರೂ ಅದು ಪಸೆ ಬಂದು ಚಂಡಿ ಆಯ್ತಂತ ಹೇಳಿದ್ರೆ, ಒದ್ದೆ ಆಯ್ತಂತ ಹೇಳಿದ್ರೆ, ಆ ಗೊಬ್ಬರವನ್ನು ನಾವು ಅಲ್ಲಿಂದ ತೆಗಿಬೇಕು, ಅದಕ್ಕೆ ಹೊಸ ಭತ್ತದ ಹುಟ್ಟು ಹಾಕ್ಬೇಕು. ಇಲ್ಲವಾದ್ರೆ ಈಗ ನಾವೆಂತ ಮಾಡಿದೇವೆ ಅಂದ್ರೆ, ಅದ್ರ ಮೊದಲೆಲ್ಲ ಡ್ರಿಂಕರ್ಸ್ ಎಲ್ಲ ಇತ್ತು, ಕೆಂಪು ಡ್ರಿಂಕರ್ಸ್ ಇತ್ತು, ಅದರಲ್ಲಿ ನೀರು ಸ್ಟಾಕ್ ಆಗಿರ್ತದೆ, ಇವುಗಳು ಹೋಗಿ ತಿನ್ನು ಕುಡಿಯುವುದು ಚೆಲ್ಲುವುದು ಅದರಲ್ಲಿ ಆಟ ಆಡುದು, ಹಾಗೆ ನೀರು ಕೆಳಗೆ ಚೆಲ್ತದೆ, ಅಮೋನಿಯಂ ಉತ್ಪತ್ತಿ ಆಗ್ತದೆ, ವಾಸ ಮಾಡ್ತದೆ. ಈಗಂದ್ರೆ ಹೊಸ ಟೆಕ್ನಾಲಜಿ ಬಂದ್ರೆ ನಿಪ್ಪಲ್ ಸಿಸ್ಟಮ್, ಅದರಲ್ಲಿ ನೀರು ಚೆಲ್ಲುವುದಿಲ್ಲ. ಅದಕ್ಕೆ ಇನ್ನೂ ಕೂಡ ಅದರಲ್ಲಿ ಅಡಿಗೆ ಒಂದು ಟ್ರೇ ಬಂದಿದೆ, ನಾವು ಅದನ್ನು ಕೂಡ ಹಾಕಿದ್ದೇವೆ. ಅದರಿಂದ ಏನು ನೀರು ಒಂದು ತೊಟ್ಟು ನೀರು ಕೆಳಗೆ ಬೀಳುದಿಲ್ಲ, ಹಾಗಾಗಿ ಅದು ಒದ್ದೇನೂ ಆಗುದಿಲ್ಲ ಗೊಬ್ಬರ, ಮತ್ತೆ ಅಮೋನಿಯಂ ಉತ್ಪತ್ತಿ ಆಗುದಿಲ್ಲ. ಮತ್ತೆ ಸ್ವಲ್ಪ ಸ್ವಲ್ಪ ಅವುಗಳು ಓಡಾಡಿ ಎಲ್ಲ ಸ್ವಲ್ಪ ಆದ್ರೂ ಒದ್ದೆ ಆಗ್ತದೆ, ಅವಾಗ ನಾವು 2 ದಿವಸಕ್ಕೆ ಒಂದೇ 3 ದಿವಸಕ್ಕೆ ಒಂದ್ಸಲ ನೋಡಿ ಅದನ್ನು ಅದರ ಮೇಲೆ ಭತ್ತದ ಹುಟ್ಟು ಚೆಲ್ಲಿದ್ರೆ ಈಗ ಮರದ ಹುಡಿ ಹಾಕುವಂತದ್ದು ಮತ್ತು ಈ ಭತ್ತದ ಹುಟ್ಟು ಹಾಕುವಂತದ್ದು ಏನಾದ್ರು ವ್ಯತ್ಯಾಸ ಉಂಟು? ತುಂಬಾ ವ್ಯತ್ಯಾಸ ಉಂಟು. ಮರದ ಹುಡಿಗೆ ಫಂಗಸ್ ಬರುವ ಚಾನ್ಸಸ್ ಉಂಟು, ಭತ್ತದ ಹುಟ್ಟಿಗೆ ಫಂಗಸ್ ಬರುವುದಿಲ್ಲ. ಹಾಗಾಗಿ ಮರದ ಹುಟ್ಟಿನಲ್ಲಿ ಫಂಗಸ್ ಬಂದರೆ ಅದರಿಂದ ಏನಾದರೂ ಡಿಸೀಸ್ ಬರುವುದು ಕೋಳಿಗಳಿಗೆ ಸಾಧ್ಯತೆ ಜಾಸ್ತಿ. ಭತ್ತದ ಹುಟ್ಟಿನಲ್ಲಿ ಏನೂ ಬರುವುದಿಲ್ಲ. ಮತ್ತೆ ಭತ್ತದ ಹುಟ್ಟು ಯಾವಾಗಲೂ ನಮಗೆ ಸಿಗ್ತದೆ, ಮರದ ಹುಡಿ ಯಾವಾಗಲೂ ಸಿಗುವುದಿಲ್ಲ. ಕೆಲವು ಟೈಮಲ್ಲಿ ಸಿಗುವುದಿಲ್ಲ ಮರದ ಹುಡಿ. ಮತ್ತೆ ಮಳೆಗಾಲಕ್ಕೆಲ್ಲ ಅದು ತುಂಬಾ ಒದ್ದೆ ಆದರೆ ತರ್ಲಿಕ್ಕೇನು ಆಗುದಿಲ್ಲ. ಭತ್ತದ ಹುಟ್ಟು ನಮಗೆ ಸ್ಟಾಕ್ ಮಾಡಿ ಇಡಬಹುದು, ಮತ್ತೆ ಅದು ಗೊಬ್ಬರ ನಮಗೆ ಗದ್ದೆಗೆ ತೋಟಕ್ಕೆ ಎಲ್ಲ ಗೊಬ್ಬರ ಒಳ್ಳೇದಾಗ್ತದೆ. ಸದ್ಯಕ್ಕೆ ಎಷ್ಟು ಖರ್ಚು ಬರ್ತದೆ ಅಂದ್ರೆ ಈಗ ಭತ್ತದ ಹುಟ್ಟು ಹಾಕೋದಿದ್ರೆ ಹೇಗೆ? ಭತ್ತದ ಹುಟ್ಟು ಅಂತ ಹೇಳಿದ್ರೆ ಈಗ ಮೊದಲು ತುಂಬಾ ಕಡಿಮೆಯಲ್ಲಿ ಸಿಗ್ತಿದ್ವಿ, ಈಗ ಒಂದು ಕೆಜಿಗೆ 5 ರೂಪಾಯಿ ಪ್ಲಸ್ ಅವರದ್ದು ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳುವಾಗ ನಮಗೆ ಒಂದು ಕೆಜಿಗೆ 7 ರೂಪಾಯಿ ತನಕ ಬೀಳ್ತದೆ ಭತ್ತದ ಹುಟ್ಟು. ಅದು ನಾವು ಅದು ಇಲ್ಲ, ಲೋಕಲ್ ಅಲ್ಲಿ ಸಿಗ್ತದೆ. ಆದ್ರೂ ಕೂಡ ಲೋಕಲ್ ಅಲ್ಲಿ ಕೆಲವು ಸಣ್ಣ ಸಣ್ಣ ಹಲ್ಲರ್ಸ್ ಎಲ್ಲ ಇರ್ತದಲ್ಲ, ಅದರಲ್ಲಿ ಅದು ಪುಡಿ ಜಾಸ್ತಿ ಇರ್ತದೆ, ಧೂಳು. ಅದು ಕೂಡ ಕೋಳಿಗಳಿಗೆ ಒಳ್ಳೇದಲ್ಲ. ಅದಕ್ಕೋಸ್ಕರ ನಾವು ಒಳ್ಳೆಯ ಮಿಲ್ಲಿಂದ ತಂದ್ರೆ ಅದು ನಮಗೆ, ಅದು ಕೂಡ ನಾವು ಏನು ಮಾಡಬೇಕು, ಏಪ್ರಿಲ್ ಎಂಡಿನ ಒಳಗೆ ಸ್ಟಾಕ್ ಇಡಬೇಕು. ಮತ್ತೆ ಅಲ್ಲಿ ಕೂಡ ಸಿಗುದಿಲ್ಲ, ಸಿಗುದಿಲ್ಲ. ಈಗ ಒಂದು ಬ್ಯಾಚ್ ಹೋದ ನಂತರ ಅದರ ಸ್ವಚ್ಛತೆ ಮಾಡೋದು ಹೇಗೆ? ಒಂದು ಬ್ಯಾಚ್ ಹೋದ ಕೂಡಲೇ ಕಂಪ್ಲೀಟ್ ಗೊಬ್ಬರ ತೆಗಿಬೇಕು. ಕಂಪ್ಲೀಟ್ ಗೊಬ್ಬರ ತೆಗೆದು ಆ ಫೀಡರ್ ಡ್ರಿಂಕರ್ ಅನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಫೀಡರ್ನೆಲ್ಲ ಅಲ್ಲಿಂದ ಕಿತ್ತು ತೆಗೆದು ಹೊರಗಡೆ ಕೊಂಡೋಗಿ ಕ್ಲೀನ್ ಮಾಡಬೇಕು. ನಿಪ್ಪಲಿಗೆ ನಾವು ಹೈಡ್ರೋಜನ್ ಪೆರಾಕ್ಸೈಡ್ ಅದನ್ನು ಸಬ್ ಟ್ಯಾಂಕ್ ಉಂಟು, ಆ ಸಬ್ ಟ್ಯಾಂಕ್ ಒಳಗೆ ಹಾಕಿ ಒಂದು 2 ಗಂಟೆ ಬಿಟ್ಟು ಆಮೇಲೆ ಅದನ್ನು ಪಂಪ್ನಿಂದ ಪ್ರೆಷರ್ ನೀರು ಹಿಡಿದು ಅದನ್ನು ಕಂಪ್ಲೀಟ್ ಕ್ಲೀನ್ ಮಾಡಬೇಕು. ಶೆಡ್ ಅನ್ನು ಗೊಬ್ಬರ ಎಲ್ಲ ತೆಗೆದು ಒಳ್ಳೆ ಮಡೆ ತೊಳೆದು ಒಂದು ದಿವಸ ಬಿಟ್ಟು ಆಮೇಲೆ ಅದಕ್ಕೆ ಸುಣ್ಣ ಹೊಡಿಬೇಕು. ಅಂದ್ರೆ ನೆಕ್ಸ್ಟ್ ಬರುವ ಮರಿಗಳಿಗೆ ಒಳ್ಳೆ ವೈಟ್ ವಾಶ್ ಕೊಟ್ಟು ಹೊಸ ಶೆಡ್ಗೆ ಬಂದ ಹಾಗೆ ಆಗ್ಬೇಕು. ಹೌದು, ಮೊದ್ಲಿನದ್ದು ಚೂರು ಎಲ್ಲ ಎಂತ ವೈರಸ್ ಎಂತ ಸ್ಮೆಲ್ ಎಂತ ಇರಬಾರ್ದು, ಆವಾಗ ಮಾತ್ರ ನೆಕ್ಸ್ಟ್ ಬ್ಯಾಚ್ ಕೂಡ ಒಳ್ಳೆ ಬರ್ತದೆ. ಆಮೇಲೆ ಈಗ ಕೋಳಿ ಸಾಕಣೆಯಲ್ಲಿ ಖರ್ಚು ವೆಚ್ಚದ ಬಗ್ಗೆ ಹೇಳಿ, ಎಷ್ಟು ಲಾಭದಾಯಕ ಅಂತ? ಕೋಳಿ ಸಾಕಣೆಯಲ್ಲಿ ಲಾಭದಾಯಕ ಆದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಒಳ್ಳೆದಿದ್ರೆ ಮಾತ್ರ ಲಾಭದಾಯಕ. ನಾವು ಫಸ್ಟ್ ಗೆ ಹೇಳಿದ್ವಿ, ನಾವು ಶೆಡ್ಡಿಗೆ ದಿವಸಕ್ಕೆ ಒಂದು 5 ಸಲ ಆದ್ರೂ ಹೋಗ್ಬೇಕು. ನಾವು ಹೋಗದಿದ್ರೆ ಬೆಳಿಗ್ಗೆ ಎದ್ದುಕೊಂಡು ಫೀಡ್ ಹಾಕಿ ಆಮೇಲೆ ನನ್ನ ಆ ಕೆಲಸಕ್ಕೆ ನಾನು ಹೋಗ್ತೇನೆ, ಮತ್ತೆ ಸಾಯಂಕಾಲ ಬರುವಾಗ ಕೋಳಿಗಳು ತಿಂದು ತನ್ನಷ್ಟಾಗಿ ಇರ್ತವೆ ಅಂತ ಹೇಳಿದ್ರೆ ಆ ಕೋಳಿ ಫಾರ್ಮ್ ಅಲ್ಲಿ ಚೂರು ಲಾಭ ಸಿಗುದಿಲ್ಲ. ಯಾಕಂತ ಹೇಳಿದ್ರೆ ನಡುವೆ ಏನಾದರೂ ಆ ಶೆಡ್ಡಿನ ಸೈಡ್ ಅಲ್ಲಿ ಬಂದು ಎಲ್ಲಿಯಾದರೂ ನಾಯಿಗಳು ಜಗಳ ಮಾಡಿದ್ರೆ ಇವುಗಳಿಗೆ ತುಂಬಾ ಹೆದರಿಕೆ ಜಾಸ್ತಿ, ಅವು ಒಂದರ ಮೇಲೆ ಒಂದು ಬಿದ್ದು ಸಾಯುವ ಸಾಧ್ಯತೆ ತುಂಬಾ ಇರ್ತದೆ. ಅಥವಾ ಏನಾದರೂ ಕಾಡು ಪ್ರಾಣಿಗಳು ಕೂಡ ಏನಾದರೂ ಒಳಗೆ ಬರುವ ಚಾನ್ಸ್, ಬೆಕ್ಕು ಏನಾದರೂ ಬಂದು ಅವುಗಳಿಗೆ ತೊಂದರೆ ಮಾಡಿದ್ರೆ ಅಂತ ಶೆಡ್ ಅಲ್ಲಿ ಲಾಭ ಮಾಡಲಿಕ್ಕೆ ಆಗುದಿಲ್ಲ. ನಮ್ದು ಮ್ಯಾನೇಜ್ಮೆಂಟ್ ಒಳ್ಳೇದುಂಟು, ನಾವು ಅದರಲ್ಲೇ ಇರ್ತೇವೆ. ಒಂದು ನಮ್ಮ 3,000 ಒಂದು ಕೋಳಿ ಫಾರ್ಮ್ ಅಲ್ಲಿ ನಮಗೆ ಒಂದು ಬ್ಯಾಚ್ ನಲ್ಲಿ 45,000-50,000 ರೂಪಾಯಿ ಇನ್ಕಮ್ ತೆಗಿಬಹುದು. ಒಳ್ಳೇದು ಆಲ್ಬೆನ್ ಫೆರಾ ಅವರೇ, ಕೋಳಿ ಸಾಕಣೆಯ ಅನುಭವನ ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೋಳಿ ಸಾಕಣೆ ಅನುಭವದ ಕುರಿತು ಆಲ್ಬನ್ ಫೆರಾವೋ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಹರೇಕಳ ಮೆಣಸು ಕೃಷಿ, ಈ ಕುರಿತು ಕಿಶೋರ್ ಸಫಲಿಗ ಅವರೊಂದಿಗೆ ಮಾತುಕತೆ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಮಂಗಳೂರು ತಾಲೂಕು ಕಡವಿನ ಬಳಿಯ ಕಿಶೋರ್ ಸಫಲಿಗ ಅವರಿದ್ದಾರೆ. ಇವರು ಹರೇಕಳ ಮೆಣಸು ಕೃಷಿಯಲ್ಲಿ ಸಿದ್ಧಹಸ್ತರು ಅಂತಲೇ ಹೇಳಬೇಕು, ಜೊತೆಗೆ ಒಂದಷ್ಟು ತರಕಾರಿ ಕೃಷಿಯನ್ನು ಕೂಡ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅವರ ಕೃಷಿ ಅನುಭವವನ್ನು ಇವತ್ತು ನಾವು ಕೇಳೋಣ. ಕಿಶೋರ್ ಅವರೇ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಳಿ, ಕೃಷಿ ಹೇಗನ್ನಿಸ್ತಾ ಇದೆ, ವಿಶೇಷವಾಗಿ ಈ ಹರೇಕಳ ಮೆಣಸು ಅಥವಾ ಒಣ ಮೆಣಸಿಗಾಗಿ ಬೆಳೆಯುವಂತಹದ್ದು, ಅದರ ಒಂದು ವಿಶೇಷತೆ ಏನು ಅಂತ ಹೇಳಿ. ಸರ್, ಕೃಷಿ ನನಗೆ ತುಂಬಾ ಖುಷಿ ತಂದಿದೆ ಸರ್. ಮತ್ತೆ ಹರೇಕಳ ಮೆಣಸು ಅಂದ್ರೆ ತುಂಬಾ ಫೇಮಸ್, ನಾವು 3ನೇ ಕ್ಲಾಸ್ನಲ್ಲಿ ಇರುವಾಗ ಕೂಡ ಅದು ಪಾಠ ಪುಸ್ತಕದಲ್ಲಿ ಇತ್ತು ಸರ್. ಹೌದು. ಮತ್ತೆ ನಾನು ನನ್ನ ತಂದೆ ಕಾಲದಿಂದ, ನನಗೆ ಒಂದು 10 ವರ್ಷದಿಂದ ನನ್ನ ಮಗುವಿನ ಮಗು ಇದ್ದೆ ಅಲ್ಲ ಸರ್, ತಂದೆ ಹಿಂಬದಿಯಲ್ಲಿಂದ ಕೃಷಿ ಮಾಡ್ತಿದ್ದೇನೆ. ಆಮೇಲೆ ತಂದೆ ಸತ್ತು ಈಗ 12 ವರ್ಷವಾಯ್ತು. 12 ವರ್ಷದಿಂದ ನಾನು ಒಬ್ಬನೇ ಕೃಷಿ ಮಾಡ್ತಿದ್ದೇನೆ. ಈಗ ನಿಮ್ಮ ತಂದೆಯವರ ಜೊತೆಗೆ ನೀವು ಕೃಷಿಯನ್ನ ಕಲ್ತ್ರಿ? ಹೌದೌದೌದು. ಆವಾಗ ಕೃಷಿ, ತಂದೆಯವರು ಕೃಷಿ ಮಾಡ್ತಾ ಇದ್ದಿದ್ದಕ್ಕೂ ನೀವು ಮಾಡ್ತಾ ಇರೋದಕ್ಕೆ ಏನಾದ್ರು ವ್ಯತ್ಯಾಸ ಮಾಡ್ಕೊಂಡಿದ್ದೀರಾ? ಅಲ್ಲ, ವ್ಯತ್ಯಾಸ ಏನಿಲ್ಲ. ಅದೇ ರೀತಿ ನಾನು ಮುಂದೆ ಆಗ ತಂದೆಯವರು ಮಾಡ್ತಿರುವಾಗ ಹಣದ ಕೊರತೆ ಇತ್ತು, ಜನಬಲ ತುಂಬಾ ಇತ್ತು, ಜನ ಎಷ್ಟು ಬೇಕಾದ್ರೂ ಕೆಲಸಕ್ಕೆ ಸಿಗದಿದ್ರು ಆಳುಗಳು. ಈಗ ಅಂದ್ರೆ ಹಣ ಉಂಟು, ಆಳುಗಳ ಕೊರತೆ ಆಗಿದೆ. ಹೌದೌದು. ಏನಂದ್ರೆ ಮಂಗಳೂರಿಗೆ ಹೋಗಿ ಕೆಲಸ ಮಾಡಲು ಸಿದ್ಧ, ಇಲ್ಲಿ ಗದ್ದೆಯಲ್ಲಿ ಯಾರು ಕೂಡ ಕೆಲಸ ಮಾಡ್ಲಿಕ್ಕೆ ಈಗ ಸಿದ್ಧವಿಲ್ಲ. ಬೆವರು ಸುರಿಸಿ ಕೆಲಸ ಮಾಡುದು ಬೇಡ. ಇಲ್ಲ ಇಲ್ಲ, ಬೇಡ ಬೇಡ. ಕೈಗೆ ಮಣ್ಣಾಗಬಾರದು, ಸಂಬಳ ಬರಬೇಕು. ಹೌದೌದು. ಸರ್, ಈಗ ಹರೇಕಳ ಮೆಣಸಿನ ಒಂದು ವಿಶೇಷತೆ ಬಗ್ಗೆ ಹೇಳಿ. ಈಗ ಸಾಮಾನ್ಯವಾಗಿ

ನೀರು ಕಾಲುವೆಯಲ್ಲಿ ಬಿಡುವಂತದ್ದು ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೋಬಹುದು? ಪೈಪಿನ ವ್ಯವಸ್ಥೆಯಲ್ಲಿ. ಹಾ, ಪೈಪ್ ಅನ್ನು ಮೇಲಿಂದ ಕೊಡುವಂತದ್ದು? ಅಲ್ಲ ತೋಡಿನಲ್ಲಿ. ಹಾ, ತೋಡಲ್ಲಿ ಬಿಡೋದು. ತೋಡಲ್ಲಿ ಬಿಡೋದು. ಹಾ ಹಾ, ಮೇಲೆಲ್ಲ ಬಿಡ್ಲಿಕ್ಕೆ ಆದ್ರೆ ಒಂದು ಸ್ವಲ್ಪ ಸ್ವಲ್ಪ ನೆಟ್ಟರೆ ಆಗ್ತದೆ. ಹಾ, ಒಂದು 2-3 ಸೆಂಟ್ ಜಾಗದಲ್ಲಿ. ಹಾ, ಇದೀಗ ವಾರಕ್ಕೆ ಒಂದ್ ಸಾರಿ ತೋಡಲ್ಲಿ ನೀರು ಬಿಟ್ರೆ ಸಾಕು? ನೀರು ಬಿಡಲೇಬೇಕು. ಹಾ, ಅಂದ್ರೆ ನೀರು ಕಟ್ಟುವಂತದ್ದು? ಕಟ್ಟುವಂತದ್ದು. ಹೌದು ಹೌದು. ಈಗ ರೋಗ ಕೂಡ ಆಗಬಾರದು. ಅಲ್ಲ ಅಲ್ಲ, ಈ ನೀರು ಬಿಡುವ ವ್ಯವಸ್ಥೆಯಲ್ಲಿ ರೋಗಗಳು ಕೂಡ ಬೇಗನೆ ಹರಡ್ತದೆ ಅಂತ ಹೇಳ್ತಾರಲ್ಲ. ಇಲ್ಲ ಸರ್, ರೋಗ ಏನ್ ಬರಲ್ಲ. ಬರೋದಿಲ್ಲ? ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ಆಮೇಲೆ ಏನೇನು ನಾವು ಸ್ಪ್ರೇ ಮಾಡಿದ್ರೆ ಗಿಡಕ್ಕೆ ರೋಗನೇ ಕಮ್ಮಿ? ಹಾ, ಏನು ಸ್ಪ್ರೇ ಮಾಡಿದ್ರೆ? ಸ್ಪ್ರೇ ಮಾಡಿದ್ರೆ ಏನು ರೋಗ ಕಡಿಮೆ ಸರ್? ಅದು ಅಲ್ಲ, ಏನು ಸ್ಪ್ರೇ ಮಾಡಿದ್ರೆ? ಪೈಪ್ ನಲ್ಲಿ ನೀರು. ಹೌದು ಹೌದು ಹೌದು ಹೌದು. ಹಾಗೆ ಬೇರೆ ಏನೇನು ಕೀಟಗಳೆಲ್ಲ ಬರ್ತವೆ, ರೋಗಗಳು? ಕೀಟ ಅಂದ್ರೆ ಒಂದು ಮುರುಂಟು ರೋಗ ಅಂತ ಬರ್ತದೆ ಸರ್. ಹೌದು, ಅದೊಂದು ಬಾರಿ ಕಷ್ಟದ. ಅದು ಬಂದ್ರೆ ಹೋಯ್ತು ಮನಸ್ಸು. ಅದು ವೈರಸ್ ರೋಗ. ಅದು ವೈರಸ್ ರೋಗ. ಅದು ಅದು ಬಾರದ ಹಾಗೆ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು? ಅದು ಇದೊಂದು ಸ್ಪ್ರೇ ಸಿಗ್ತದೆ ಇಲ್ಲಿ ಮಂಗಳೂರಿನಲ್ಲಿ. ನಾವು ಹೋಗಿ ಕೇಳಿದ್ರೆ ಅದಕ್ಕೊಂದು ಕೊಡ್ತಾರೆ. ಅದನ್ನು ಸ್ಪ್ರೇ ಮಾಡಿದ್ರೆ ಅದು ಅದೊಂದು ಇದು ಪೌಡರ್ ಆಗಿ ಇರ್ತದೆ, ನೀರಿನಲ್ಲಿ ಕಲಸಿ ಸ್ಪ್ರೇ ಮಾಡುದು, ಆಮೇಲೆ ಹೋಗ್ತದೆ ಸರ್. ಅದು ರೋಗ ಹತೋಟಿ ಆಗ್ತದ? ಆಗ್ತದೆ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಸ್ಪ್ರೇ ಮಾಡಬೇಕು. ಅಲ್ಲ, ಬಂದ್ರೆ ಮಾತ್ರ, ಇಲ್ಲಾಂದ್ರೆ ಬೇಡ. ಈ ಸಲ ನಾನು ಮಾಡ್ಲೇ ಇಲ್ಲ. ಅಂದ್ರೆ ಈಗ ವಾತಾವರಣದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಂತಹ ಸಮಸ್ಯೆ ಬರುವುದು? ಈ ಸೆಕೆ ಅಂತ ಹೇಳ್ತಾರಲ್ಲ, ಸೆಕೆಗಳ. ಹೌದು, ಅದರಲ್ಲಿ ರೋಗ ಕಡಿಮೆ. ಈ ಚಳಿ ಯಾವಾಗ ಹುಡ್ತದೆ ಆವಾಗ ರೋಗ ಕೂಡ ಅದರಲ್ಲಿ ಹಿಂದೆ ಬರ್ತಾರೆ ಇರ್ತದೆ. ಈಗ ಅಕ್ಟೋಬರ್ ದಲ್ಲಿ ನಾಟಿ ಮಾಡುವಂತದ್ದು ಯಾವಾಗ ಅದು? ಅಲ್ಲ ಅಲ್ಲ ಸರ್, ನವೆಂಬರ್ ನಲ್ಲಿ ಮಾಡ್ತೇವೆ ನಾವು. ನವೆಂಬರ್ ನಲ್ಲಿ ಮಾಡುದು. ಅದು ಮೇ ಕೊನೆಯವರೆಗೂ ಇರ್ತದೆ? ಮೇ ಒಂದು ಕೊನೆವರೆಗೆ ಇರ್ತದೆ. ಏಪ್ರಿಲ್ ಲಾಸ್ಟ್ ಮೇ ಕೊನೆವರೆಗೆ ಇರ್ತದೆ. ಮತ್ತೆ ಮಳೆ ಬಂದ್ರೆ ನಾವು ಅಲ್ಲಿಗೆ ಗದ್ದೆಯಲ್ಲಿ ಬಿಟ್ಟು ಬಿಡುದು ಅದು. ಈಗ ಒಂದ್ ಸರಿ ಈಗ ನಾಟಿ ಮಾಡಿದ್ರೆ ನಿಮಗೆ 4-5 ತಿಂಗಳು ಫಸಲು ಬರ್ತಾ ಇರ್ತದೆ? ಇಲ್ಲ ಇಲ್ಲ ಸರ್, ಇಲ್ಲ ಸರ್, 3 ತಿಂಗಳು. 3 ತಿಂಗಳಲ್ಲಿ ಈಗ ನವೆಂಬರ್ ನಲ್ಲಿ ನಾವು ನಾಟಿ ಮಾಡಿದ್ರೆ ನಮಗೆ ಫೆಬ್ರವರಿ ಅಲ್ಲಿ ಸಿಗ್ತದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 15ರವರೆಗೆ ಸಿಗ್ಬೋದು ಅಷ್ಟೇ. ಇದು ವಾರಕ್ಕೊಂದ್ಸರಿ ಕೊಯ್ಲು ಮಾಡುವಂತದ್ದು ಹೇಗೆ? ವಾರಕ್ಕೊಂದ್ಸಲ ಸರ್. ವಾರಕ್ಕೊಂದ್ಸರಿ, ವಾರಕ್ಕೆ ಒಂದು ಸಲ ಅಂದ್ರೆ ಅದು ಕೆಂಪಾಗಿದ ಮೆಣಸನ್ನು ಮಾತ್ರ ಕೊಯ್ಬೇಕು, ಹಸಿ ಮೆಣಸನ್ನ ಕೊಯ್ಲಿಕ್ಕಿಲ್ಲ. ಅಂದ್ರೆ ಈಗ ಅದು ಹಸಿ ಅಂದ್ರೆ ಈಗ ಕೆಂಪಾಗಿರುವ ಮೆಣಸನ್ನು ಕೊಯ್ದ ತಕ್ಷಣ ಮಾರಾಟ ಮಾಡ್ತೀರೋ ಅಥವಾ ಒಣಗಿಸಿ ಮಾರಾಟ? ಇಲ್ಲ ಇಲ್ಲ ಸರ್, ಅದನ್ನು ಹೋಗಿ ಅದನ್ನು ಮನೆಯಲ್ಲಿ ಒಂದು ದಿವಸ ಇಡ್ಬೇಕು ಸರ್. ಇವತ್ತು ಕೊಯ್ದದ್ದು, ಒಂದು ದಿವಸ ನಂತರ ಅದು ಮೆಣಸು ಇದು ಬಿಸಿಲಿಗೆ ಹಾಕ್ಬೇಕು. ಒಂದು 8-10 ದಿವಸ ಬಿಸಿಲಿನಲ್ಲಿ ಒಣಗಿಸ್ಬೇಕು ಸರ್ ಅದು. ಹಾಗೆ ಆಮೇಲೆ ಅದರಿಂದ ಇದು ಬೇಡದೆಲ್ಲ ಮೆಣಸೆಲ್ಲ ತೆಗೆದು ಫ್ರೆಶ್ ಫಸ್ಟ್ ಕ್ಲಾಸ್ ಮೆಣಸನ್ನು ಮಾರ್ಕೆಟಿಂಗ್ ಮಾಡೋದು. ಅದು ಏನು ಸ್ಪೆಷಲ್ ಪ್ಯಾಕ್ ಅಂತ ಏನಾದ್ರು ಮಾಡ್ತೀರಾ ನೀವು? ಇಲ್ಲ ಸರ್, ಇಲ್ಲ ಸರ್. ಹಾಗೆ ಮಾರಾಟ ಮಾಡ್ತೀರಿ? ಹಾಗೆ ಮಾರಾಟ ಮಾಡಿದ್ರೆ ನನಗೆ ಅಷ್ಟು ಫೋನ್ ಬರ್ತದೆ ಸರ್, ಇಷ್ಟು 10 ಗಿಡ ಬೇಕು, 15 ಗಿಡ ಬೇಕು ಅಂತ. ನೀವು ಎಷ್ಟು ಪ್ರದೇಶದಲ್ಲಿ ಬೆಳಿತಾ ಇರೋದು? ನಾನು ಮೊದಲೆಲ್ಲ 1-1.5 ಎಕರೆಗೆಲ್ಲ ಮಾಡ್ತೇನೆ. ಈಗ ನಮ್ಮ ಧೈರ್ಯದಲ್ಲಿ ನಾನು ಬೆಳೆಸೋದು ಸರ್, 25 ಸೆಂಟ್ನಲ್ಲಿ. ಅದು ನಿಮ್ಮ ಧೈರ್ಯ ಅಂದ್ರೆ ಏನು ವಿಶೇಷ? ನಮ್ಮ ಧೈರ್ಯ ಏನ್ ನಿಮ್ಮ ಧೈರ್ಯ ಅಂತ ಯಾಕೆ ಹೇಳ್ತೀರಿ? ನಂಗೆ ಕೆಲಸದವರ ಇದು ಬರ್ತಾರಂತ ಹೇಳಿಕೆ ಆಗುದಿಲ್ಲ ಈಗಿನ ಬಿಸಿಲೆಲ್ಲ ನೋಡಿದ್ರೆ. ಆದ್ರೆ ಮೆಣಸು ಕೊಯ್ಲೇಬೇಕಲ್ಲ ಸರ್, ಒಮ್ಮೆ ಮೆಣಸು ಅನ್ನಾದ್ಮೇಲೆ ಅದು ಕೊಯ್ಲೇಬೇಕು. ಒಂದ್ರೆ ಕೂಲಿ ಆಳು ಬಾಳು ಬರದಿದ್ರೆ ಅದು ಹೋಗ್ತದಲ್ಲ ಸರ್. ಹಾಗೆ ನನ್ನ ಧೈರ್ಯದಲ್ಲಿ ನಾನು ಮಾಡೋದು, ಯಾರು ಬರದಿದ್ರೆ ಕೂಡ ನಾನು ಮೆಣಸು ಕೊಯ್ತೇನೆ ಅಂತ ಅಲ್ಲ ನನಗೆ. ಸರಿ, ಈಗ ಇದರ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಈಗ ನಿಮ್ಮನ್ನೇ ಕೇಳ್ಕೊಂಡು ಬರ್ತಾರೆ ಹೇಗೆ? ಇದು ಎಷ್ಟು ಬೆಲೆ ಸಿಗ್ತದೆ ನಿಮಗೆ ಸರ್? ಈ ಸಲ ನಾನು ಫಸ್ಟ್ ಗೆ ನನಗೆ ಮಂಗಳೂರದಲ್ಲಿ ಫೋನ್ ಬರ್ತದೆ, ಈ ಮಾರ್ಕೆಟ್ ಅಂಗಡಿಯವರದ್ದು. ಮೆಣಸು ಅರ್ಜೆಂಟ್ ತನ್ನಿ ತನ್ನಿ, ಈ ಸಲ ತುಂಬಾ ರೇಟ್ ಉಂಟಂತ 500 ರೂಪಾಯಿ ಉಂಟಂತ ಹೇಳಿದ್ರು. ಮತ್ತೆ ನಾನು ಒಂದು ಸ್ವಲ್ಪ ಹೋಗಿ ಮೆಣಸು ಕೊಟ್ಟೆ ಮಂಗಳೂರಿಗೆ, ಮತ್ತೆ ನನಗೆ ಇಲ್ಲಿಯೇ ಕೊಡ್ಲಿಕ್ಕೆ ಇರ್ತದೆ. ಕೆಲವು ಅಕ್ಕ ಪಕ್ಕದ ಈ ಮಂಗಳೂರಿನಲ್ಲೆಲ್ಲ ವಲಸೆ ಹೋಗಿ ಇರ್ತಾರೆ, ಅವರೆಲ್ಲ ಕೇಳ್ತಾ ಇದ್ದಾರೆ. ಸಾಮಾನ್ಯ ಒಂದು 20 ಸೆಂಟ್ಸ್ ಜಾಗದಲ್ಲಿ ನೀವು ಹಸಿ ಮೆಣಸನ್ನ ಬೆಳೆದ್ರೆ ಎಷ್ಟು ಇಳುವರಿ ಬರ್ಬೋದು? ಒಂದು ಕಡಿಮೆ ಅಂದ್ರೆ 1 ಕ್ವಿಂಟಲ್ ಆದ್ರೂ ಬರ್ಬೇಕು ಸರ್. ಅದು 1 ಕ್ವಿಂಟಲ್? 1 ಕ್ವಿಂಟಲ್ ಬರಲೇಬೇಕು. 300-400 ರೂಪಾಯಿಗೆ ನೀವು ಮಾರಾಟ ಮಾಡ್ತೀರಿ? ಅಲ್ಲ ಅಲ್ಲ ಅಲ್ಲ, ಇವತ್ತು ಸಲ 480. 480ಕ್ಕೆ 480-500 ಕೊಟ್ಟಿದ್ದೇನೆ ನಾನು. ಮಾತ್ರ ಈಗ ಅಂದ್ರೆ ಅದು ಮತ್ತೆ 1 ತಿಂಗಳಾದ್ಮೇಲೆ ಸ್ವಲ್ಪ ಕಡಿಮೆ ಎಲ್ಲ ಮಾಡ್ತೇವೆ ನಾವು. ಅದು ಫಸ್ಟ್ ಗೆ ರೇಟ್ ಅಂದ್ರೆ ಜಾಸ್ತಿ. ಅದು ಮೆಣಸು ನೋಡ್ಲಿಕ್ಕೆ ಚಂದ ಮತ್ತೆ ಸ್ವಲ್ಪ ದೊಡ್ಡದಾಗೆಲ್ಲ ಇರ್ತದೆ. ಈಗ ಇಷ್ಟೊಂದು ಬೆಲೆ ಇದ್ರೂ ಕೂಡ ಹೆಚ್ಚು ಜನ ಯಾಕೆ ಇದನ್ನ ಬೆಳೀತಾ ಇಲ್ಲ? ಅದು ಏನಂದ್ರೆ ಅದು ಹೇಳಿದಲ್ಲ ಸರ್, ಈ ಬಿಸಿಲಿನಲ್ಲಿ ಮಾಡ್ಲಿಕ್ಕೆ ಯಾರು ಕೂಡ ರೆಡಿ ಇಲ್ಲ. ನಾನು ಕೂಡ ಯಾಕೆ ಮಾಡುದಂದ್ರೆ ನಾನು ಹಣದ ಕೊರತೆಯಲ್ಲಿ ಮಾಡುದಲ್ಲ. ಸರಿ, ನನಗೆ ಅಷ್ಟೇನು ಹೆಸರೆಲ್ಲ ಇರ್ತದೆ, ಅದಕ್ಕೆ ಬೇಕು ಮಾತ್ರ. ಕಿಶೋರ್ ಅಂದ್ರೆ ಅಷ್ಟೇ ಹೆಸರು, ಅವನು ಹರಕಳ ಮನಸ್ಸಲ್ಲ ಕೃಷಿ ಎಲ್ಲ ಮಾಡ್ತಾನೆ. ಓ ಸರಿ ಸರಿ ಸರಿ ಸರಿ. ಆ ಕೃಷಿಯ ಮಾಡುದ್ರೆ ಅಂದ್ರೆ ಆ ಒಣಮೆಣಸು ಮಾಡುವುದರ ಜೊತೆಗೆ ನೀವು ಬೇರೆ ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಈ ಬಗ್ಗೆ ಹೇಳಿ, ಏನೇನು ತರಕಾರಿ ಬೆಳಿತೀರಿ, ಹೇಗೆ ಬೆಳಿತೀರಿ? ನಾನೊಂದು ಬದನೆ, ಬಸಳೆ, ಹೀರೆಕಾಯಿ, ಸೋರೆಕಾಯಿ, ಸೌತೆ, ಬೆಂಡೆ, ಮೂಲಂಗಿ, ಗೆಣಸು, ಸರಿ, ಅಲಸಂದೆ, ಮತ್ತೆ ಇದು ಜಾನುವಾರುಗಳಿಗೆ ಬೇಕಾಗಿ ಒಂದು ಸ್ವಲ್ಪ ಭತ್ತ ಮಾಡ್ತೇನೆ. ಆಮೇಲೆ ಈಗ ಈ ತರಕಾರಿ ಕೃಷಿ ವರ್ಷ ಪೂರ್ತಿ ಯೋಜನೆ ಮಾಡ್ಕೊಳ್ತೀರೋ ಅಥವಾ ಮಳೆಗಾಲದಲ್ಲಿ ಮಾತ್ರ ಬೆಳೆಯುವಂತದ್ದು, ಬೇಸಿಗೆಯಲ್ಲಿ ಮಾತ್ರ ಬೆಳೆಯುವಂತದ್ದು, ಹೇಗೆ? ಇಲ್ಲ ಸರ್, ನಮಗೆ ಏನಂದ್ರೆ ಇಲ್ಲಿ ನೇತ್ರಾವತಿ ನದಿ ಹತ್ತಿರ ಸರ್, ಮಳೆಗಾಲದಲ್ಲಿ ಎಂತ ಕೂಡ ಮಾಡ್ಲಿಕ್ಕಿಲ್ಲ. ನನ್ನ ಏನಿದ್ರು ಕೃಷಿ ಅಕ್ಟೋಬರ್ ನಿಂದ ಮೇ ವರೆಗೆ ಮಾತ್ರ. ಅಂದ್ರೆ ನದಿ ನೀರಿನಲ್ಲಿ ಮುಳುಗಡೆ ಆಗ್ತದ? ಮುಳುಗಡೆ ಆಗ್ತದೆ ಸರ್. ಓ ಸರಿ ಸರಿ ಸರಿ. ನವೆಂಬರ್ ನಿಂದ ಮೇ ವರೆಗೆ ಮಾತ್ರ. ಏನಂದ್ರೆ ಇಲ್ಲಿ ಮಂಗಳೂರಲ್ಲಿ ಅಂಗಡಿಯಲ್ಲಿ ಬಸಳೆ ಇರ್ತದೆ, ಅದನ್ನು ಬಿಟ್ಟು ನನ್ನನ್ನೇ ಹಿಡ್ಕೊಂಡು ಬರ್ತಾರೆ ಇಲ್ಲಿ ಬಸಳೆ ಬೇಕಾಗಿ. ಏನದು ಬಸಳೆ ವಿಶೇಷ? ಇದಂದ್ರೆ ನಾನು ಮನೆಯಲ್ಲೇ ಮಾಡ್ದಲ್ಲ ಸರ್, ಅದು ಹಟ್ಟಿ ಗೊಬ್ಬರ. ಸಾವಯವ ರೀತಿಯಲ್ಲಿ ಏನಾದ್ರೂ ಬೆಳಿತೀರ ನೀವು? ಇಲ್ಲ ಸರ್, ಹಟ್ಟಿ ಗೊಬ್ಬರದಲ್ಲಿ ಮಾತ್ರ ಇದು. ಅದೇ ಹಟ್ಟಿ ಗೊಬ್ಬರ ಮಾತ್ರ, ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕುದಿಲ್ಲ. ಈಗ ತರಕಾರಿ ಬೆಳೆ ಬೆಳೆಯುವಂತ ಸಂದರ್ಭದಲ್ಲಿ ಈಗ ಬದನೆ ಆಗ್ಬಹುದು ಅಥವಾ ಬೇರೆ ತರಕಾರಿಗಳಾಗ್ಬಹುದು, ಈ ಹುಳ ಹುಪ್ಪಟೆಗಳೆಲ್ಲ ಬರ್ತಾವಲ್ಲ, ಅದರ ನಿಯಂತ್ರಣ ಎಲ್ಲ ಹೇಗೆ? ಅದರಲ್ಲಿ ಒಂದು ವೇಳೆ ನಮ್ಮ ರಾತ್ರಿ ಹೋಗ್ಬೇಕು, ರಾತ್ರಿ ಹೋಗಿದ್ರೆ ಅದರಲ್ಲಿ ಹುಳ ಎಲ್ಲ ಮೇಲೆ ಬರ್ತಾ ಇರ್ತದೆ, ಅದನ್ನ ತೆಗೆಯಬಹುದು. ತೆಗೆಯುವುದು ಅಂದ್ರೆ ಕೈಯಲ್ಲಿ ಹಿಡಿದು ಸಾಯಿಸುದಾ? ಕೈಯಲ್ಲಿ ಒಂದು ಗ್ಲೌಸ್ ಎಲ್ಲ ಹಾಕಿ. ಈ ಕೆಲವು ಸರಿ ಈಗ ಮೊಸ್ಕಿಟೋ ನೆಟ್ ಇದು ಬ್ಯಾಟ್ ಇರ್ತದಲ್ಲ, ಅದನ್ನೆಲ್ಲ ಉಪಯೋಗಿಸ್ತಾರಲ್ಲ? ಹೌದೌದೌದು. ಅದು ಮಾಡ್ತೀರಾ ನೀವು? ಇಲ್ಲ ಇಲ್ಲ ಇಲ್ಲ, ಅದು ಮಾಡಲ್ಲ. ಅದು ಮಾಡೋದಿಲ್ಲ, ಕೈಯಲ್ಲಿ ತೆಗಿತೀರಿ? ಕೈಯಲ್ಲಿ ತೆಗಿತೀರಿ. ಈಗ ಕಣ್ಣಿಗೆ ಕಾಣುವ ಕೀಟಗಳಾಯ್ತಪ್ಪ, ಆಗ ಕಣ್ಣಿಗೆ ಕಾಣದೇ ಇರುದು? ಅದಕ್ಕೆ ಒಂಥರ ರಾಸಾಯನಿಕ ಸಿಂಪಡಣೆ ಮಾಡ್ಬೇಕು ಸರ್. ಏನ್ ರಾಸಾಯನಿಕ ಹಾಕ್ತೀರಿ? ಅಲ್ಲ, ನೀವು ರಾಸಾಯನಿಕ ಸಾವಯವ ಅಂತ ಹೇಳ್ತೀರಿ, ಮತ್ತೆ ರಾಸಾಯನಿಕ ಹಾಕ್ತೀರಿ ಅಂತ ಹೇಳ್ತೀರಿ? ಯಾವ್ದಕ್ಕೆ ಸ್ಪ್ರೇ ಮಾಡಕ್ಕೆ? ಅದೇ ಸ್ಪ್ರೇನೆ, ಅದನ್ನ ಹೇಳೋದು. ಅದರಲ್ಲಿಯೂ ಕೂಡ ಸಾವಯವ ರೀತಿಯಲ್ಲಿ ಕೂಡ ಬೇವಿನ ಕಷಾಯದಂತ ಅದನ್ನ ಉಪಯೋಗಿಸಬಹುದು. ಗೋಮೂತ್ರದಲ್ಲಿ ಎಲ್ಲ ಅದನ್ನ ಮಾಡಬಹುದು. ಆಮೇಲೆ ಈಗ ತರಕಾರಿಯ ಬೇಡಿಕೆ ಅಥವಾ ಮಾರಾಟ ಎಲ್ಲ ಹೇಗೆ? ಮನೆಗೆ ಬಂದು ತಗೊಳ್ತಾರ? ಸ್ವಲ್ಪ ಫೋನ್ ಹತ್ರ ಇಡೀರಿ, ಅದು ಸ್ವಲ್ಪ ಕಟ್ ಆಗ್ತಾ ಇದೆ. ಈಗ ಇದರಲ್ಲಿ ಈಗ ನೀರಾವರಿ ವ್ಯವಸ್ಥೆ ಮತ್ತೆ ಗೊಬ್ಬರ ಕೊಡುವಂತಹದ್ದು, ಈ ಬಗ್ಗೆ ಹೇಳಿ. ನೀರಾವರಿ ಅಂದ್ರೆ ಈಗ ನೀರು ಎಷ್ಟು ದಿವಸಕ್ಕೊಂದ್ಸರಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ? ತರಕಾರಿಗೆ ಅಂದ್ರೆ ಮೂರು ದಿವಸಕ್ಕೆ ನಾಲ್ಕು ದಿವಸ ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗೆ ಗೊಬ್ಬರ ಗೊಬ್ಬರ ಎಲ್ಲ ಗೊಬ್ಬರ ಒಮ್ಮೆಲೆ ಕೊಡುದು ಸರ್. ಮತ್ತೆ ಬಸಳೆಗಾದ್ರೆ ಒಂದು ಎರಡು ವಾರಕ್ಕೊಮ್ಮೆ ಕಟ್ ಕಟ್ ಆಗ್ತಾ ಇದೆಯಲ್ಲ. ಹೌದು ಸರ್. ಕರೆಕ್ಟ್ ಆಗಿ ಹಿಡ್ಕೊಳ್ಳಿ, ನೋಡುವ. ಸರ್, ಈಗ ಈ ಬಸಳಿಗೆ ಗೊಬ್ಬರ ಕೊಡೋದ್ರ ಬಗ್ಗೆ ಹೇಳಿ, ಈಗ ಹದಿನೈದು ದಿವಸಕ್ಕೆ ಒಂದ್ಸರಿ ಕೊಡ್ಬೇಕು ಅಂತ ಹೇಳಿರಿ. ಹಟ್ಟಿ ಗೊಬ್ಬರ ನೀರು ಮಾಡಿ ಕೊಡುವಂತದ್ದು ಅಥವಾ ಒಣಗಿದ ಗೊಬ್ಬರ ಕೊಡುದ ಹೇಗೆ? ಅಲ್ಲ ಸರ್, ಒಂದು ಸೈಡ್ ನಲ್ಲಿ ಅದರ ಹುಳ ಇದು ಎಂತಂದ್ರೆ ಹುಲ್ಲೆಲ್ಲ ತೆಗೆದು, ಕಳೆ ಗಿಡಗಳನ್ನೆಲ್ಲ ತೆಗೆದು, ಅದು ಹತ್ತಿರ ಸರ್ ಕಳೆ ಗಿಡ ಬರ್ತಾ ಇತ್ತು ಅದರ ಬುಡದಲ್ಲಿ. ಸರಿ, ಒಂದು ಸೈಡ್ ನಲ್ಲಿ ಇದಕ್ಕೆ ಒಣ ಗೊಬ್ಬರ ಕೊಡೋದು, ಮತ್ತೊಂದು ಕಡೆಯಲ್ಲಿ ಡ್ರಮ್ ಉಂಟಲ್ಲ ಸರ್, ಅದರಲ್ಲಿ ಹಿಂಡಿ ಮತ್ತೆ ನಮ್ಮ ಸಗಣಿ ಅದನ್ನೆಲ್ಲ ಹಾಕಿ ಕಲಸಿಡುವುದು. ಅದು ನೀರ ಬಿಟ್ಟ ಮೇಲೆ ಅದಕ್ಕೆ ಸ್ವಲ್ಪ ಹಾಕುದು ಸರ್, ಅದು ತುಂಬಾ ಒಳ್ಳೆ ಬರ್ತದೆ. ಹಾಗೆ ಈಗ ತರಕಾರಿಯ ಮಾರಾಟ ಎಲ್ಲ ಹೇಗೆ? ಮನೆಗೆ ಬಂದು ತಗೊಂಡೋಗ್ತಾರೆ? ಮನೆಗೆ ಬಂದು ಕೊಂಡೋಗ್ತಾರೆ. ಹೇಗೆ ಬೆಲೆ ಸಿಗ್ತದೆ ನಿಮಗೆ? ಬೆಲೆ ಅಂದ್ರೆ ಬಸಳೆ ಕೆಜಿ ಲೆಕ್ಕದಲ್ಲಿ ಒಂದು ಕಟ್ಟಿಗೆ ಒಂದು 50 ರೂಪಾಯಿಗೆ ಕೊಡ್ತಾ ಇದ್ದೇನೆ. ಬಸಳೆ, ಉಳಿದ ತರಕಾರಿ ಎಲ್ಲ ಮಾತ್ರ? ಬೆಂಡೆಕಾಯಿ 80 ರೂಪಾಯಿಗೆ, ಗೆಣಸು ಈಗ ಆಗಲ್ಲ, ಗೆಣಸು ಇನ್ನು ಕೊಯ್ಲು ಆಗ್ಬೇಕಷ್ಟೇ. ಮತ್ತೆ 30 ರೂಪಾಯಿ 40 ರೂಪಾಯಿಗೆ ಎಲ್ಲ ಕೊಡ್ತಾ ಇದ್ದೇನೆ. ಈ ಗೆಣಸು ಕೃಷಿಯ ಬಗ್ಗೆ ಹೇಳಿ, ಈಗ ಇದರಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ, ಹೇಗೆ ನಿರ್ವಹಣೆ ಮಾಡ್ತೀರಿ? ಗೆಣಸಿನಲ್ಲಿ ಸಮಸ್ಯೆ ಏನು ಬರಲ್ಲ ಸರ್, ಒಮ್ಮೆ ಹಾಕಿದ್ರೆ ಮಾತ್ರ ಆಯ್ತು, ಮತ್ತೆ ನೀರ್ ಬಿಟ್ಟು ಮತ್ತೆ ಕೆಲಸ ಕೂಡ ಅದ್ರಲ್ಲಿ ಕಮ್ಮಿ ಗೆಣಸಿನಲ್ಲಿ. ಒಮ್ಮೆ ಅದ ಮಾಡಿ ಮಣ್ಣೆ ಎಲ್ಲ ಅದ ಮಾಡಿ ನೆಟ್ರೆ ಅದಕ್ಕೆ ಎಂತ ಏನು ಗೊಬ್ಬರ ಏನು ಕೊಡಬೇಕಾಗಿಲ್ಲ ಸರ್, ಸ್ವಲ್ಪ ಬೂದಿ ಬಿಟ್ಟರೆ ಆಯ್ತು ಅದಕ್ಕೆ ಬೂದಿ. ಮತ್ತೆ ಅದಕ್ಕೆ ರಾಸಾಯನಿಕ ಎಂತ ಬೇಕಾದ ಬೇಗದ ಅಗತ್ಯನೇ ಇಲ್ಲ. ಇಲಿ ಹೆಗ್ಗಣ ಎಲ್ಲ ಸಮಸ್ಯೆ ಬರೋದಿಲ್ವ? ಅದು ಬರಲ್ಲ ಸರ್. ಬರಲ್ಲ. ಈಗ ತರಕಾರಿಗೆಲ್ಲ ಈ ಇಲಿ ಹೆಗ್ಗಣ ಅಥವಾ ನವಿಲಿನ ಸಮಸ್ಯೆ ಇಲ್ಲ ಏನ್ ಬರೋದಿಲ್ಲ. ನಮ್ಮ ಚಿಲ್ಲ ಅಲ್ಲಿ ಅಷ್ಟು. ಸರ್, ಈಗ ಭತ್ತದ ಕೃಷಿಯನ್ನು ಕೂಡ ನೀವು ಜಾನುವಾರುಗಳಿಗೋಸ್ಕರ ಮಾಡ್ತಾ ಇದ್ರಿ ಅಂತ ಹೇಳಿ? ಜಾನುವಾರುಗಳಿಗೋಸ್ಕರ ಮಾತ್ರ ಮಾಡುದು ಸರ್. ಭತ್ತ ಕೊಯ್ಯುವುದೇ ಇಲ್ವಾ? ಭತ್ತ ಕೊಯ್ಯುವುದೇ ಇಲ್ವಾ? ಅದು ನಾನೇ ಕೊಯ್ತೇನೆ ನಾನೇ. ಸರಿ ಸರ್, ಅದು ಕೂಡ ಹಾಗೆ ನಾನು ಹೇಳ್ದಲ್ಲ ಸರ್, ಭತ್ತ ಇಲ್ಲಿ ಬಿಸಿಲಿಗೆ ಯಾರು ಕೂಡ ಬರಲ್ಲ ಇಲ್ಲಿ. ಈ ಮಿಷಿನರ್ ಎಲ್ಲ ಈಗ ನನ್ನಲ್ಲಿ ಅಂದ್ರೆ ಸ್ವಲ್ಪ ಗತೆ ಇರೋದು, ಅಲ್ಲಿ ಮಿಷಿನ್ ಏನ್ ಬರಲ್ಲ, ಹಾಗೆ ಕೈಯಲ್ಲಿ ಮಾಡ್ದು ನನ್ನ ಧೈರ್ಯದಲ್ಲಿ ನಾನು ಮಾಡುದು ಹಾಗೆ. ಅಂದ್ರೆ ಬಿತ್ತನೆ ಮಾಡಿ, ನೇರ ಬಿತ್ತನೆ ಮಾಡ್ತಿರೋ ಅಥವಾ ನಾಟಿ ಮಾಡ್ತಿರೋ? ನಾನು ನಾಟಿ ಮಾಡು, ನಾಟಿ ಮಾಡೋದಂದ್ರೆ ಪ್ಲಾಸ್ಟಿಕ್ ನಲ್ಲಿ ನೇಜ್ ಹಾಕಿ ಹಾಗೆ ನಾಟಿ ಮಾಡುದು, ಎರಡೆರಡು ಗಿಡ ನೆಡೋದು. ಎಷ್ಟು ಎಷ್ಟು ಪ್ರದೇಶದಲ್ಲಿ ಭತ್ತದ ಕೃಷಿ ಮಾಡ್ತೀವಿ? ಈ ಸಲ ಮಸ್ತ್ ಮೊದಲು ಒಂದ್ ಎಕರೆ ಇತ್ತು, ಆಗಲೇ 50 ಸೆನ್ಸ್, ಈಗ 20 ಸೆನ್ಸ್ ನಲ್ಲಿ ಒಂದು ನಿಂತಿದೆ ಸರ್. ನೀವು ನಿಮ್ಮ ಮನೆ ಖರ್ಚಿಗೆ ಸಾಕಾಗ್ತದ? ಇಲ್ಲ ಸಾಕಾಗಲ್ಲ, ಬೈಯಲು ಸಾಕಾಗ್ತದೆ. ಬೈಯಲು ಸಾಕಾಗ್ತದೆ, ಬೈಯಲು ಸಾಕಾಗ್ತದೆ. ಎಷ್ಟು ಜಾನುವಾರು ಇಟ್ಕೊಂಡಿದ್ದೀರಿ? ಎರಡು. ಎರಡು. ನಿಮ್ಮ ತರಕಾರಿಗೆ ಬೇಕಾದ ಗೊಬ್ಬರ ಕೊಡ್ತದೆ ಅದು? ಕೊಡ್ತದೆ, ಮತ್ತೆ ಮನೆಗೆ ಹಾಲಿನ ಖರ್ಚು ಕೂಡ ಆಗ್ತದೆ. ಹಾಲಿನ ಖರ್ಚು ಕೂಡ ಆಗ್ತದೆ. ಅಂದ್ರೆ ಹಸು ಸಾಕಣೆ ಎನ್ನುವಂಥದ್ದು ಬರೀ ಹಾಲಿನ ಉತ್ಪಾದನೆಗೋಸ್ಕರ ಅಲ್ಲ, ಅಲ್ಲ ಅಲ್ಲ, ಒಂದ್ಮೇಲೆ ಗೊಬ್ಬರ ಕೂಡ, ಗೊಬ್ಬರವೂ ಕೂಡ, ಗೊಬ್ಬರ. ಒಳ್ಳೆಯದು ಕಿಶೋರ್ ಸಫಲಿಗ ಅವರೇ, ಆ ಹರೇಕಳ ಮೆಣಸು ಕೃಷಿಯ ಬಗ್ಗೆ ಬಹಳಷ್ಟು ಉತ್ಸಾಹದಿಂದ ನೀವು ಮಾಡ್ತಾ ಇದ್ರಿ. ಸಾಕಷ್ಟು ಬೆಲೆ 480 ರೂಪಾಯಿ ತನಕ ಕಿಲೋಗೆ ಇದೆ, ಒಳ್ಳೆಯ ಬೆಲೆ ಸಿಗ್ತಾ ಇದೆ. ಆದರೂ ಕೂಡ ಆ ಬೇಡಿಕೆ ಇದ್ರೂ ಕೂಡ ವ್ಯಾಪ್ತಿ ಹೆಚ್ಚಾಗ್ತಾ ಇಲ್ಲ ಪ್ರದೇಶ. ಆದರೂ ಕೂಡ ನೀವು ಉತ್ಸಾಹದಿಂದ ಮಾಡ್ತಾ ಇದ್ರಿ, ಜೊತೆಗೆ ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಹರೇಕಳ ಮೆಣಸು ಕೃಷಿ ಕುರಿತು ಕಿಶೋರ್ ಸಫಲಿಗ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈಗ ವೃಂದಗಾನದಲ್ಲಿ ಭಕ್ತಿಗೀತೆ ಕೇಳೋಣ. ದೇವಿ ಶ್ರೀ ಮಾತೆ ಸಲಹು. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ವೃಂದಗಾನದಲ್ಲಿ ಸಾಂಪ್ರದಾಯಿಕ ಹಾಡು ಪಾಲಯ ಹೇ ಲಲಿತಾ ಪರಮೇಶ್ವರಿ.